ಧರ್ಮಗಳನ್ನು ಆಚರಿಸಬೇಕು. ಕರ್ಮ ಫಲಗಳನ್ನು ಈಶನಿಗೆ ಅರ್ಪಿಸಲು ಬೇಕು. ಫಲವ ಬಯಸುವ ಬುದ್ಧಿಯನ್ನು ಬಿಡಬೇಕು. ಪಾಪ ಮಾಲಿನ್ಯವನ್ನು ತೊಳೆದುಕೊಳ್ಳಬೇಕು. ವಿಷಯ ಸುಖದಲ್ಲಿ ದೋಷ ಸೃಷ್ಟಿಯನ್ನಿರಬೇಕು. ಇಷ್ಟು ಪರ್ಫೆಕ್ಷನ್ ನಮ್ಮಲ್ಲಿದ್ದದ್ದಾದರೆ ನಮ್ಮ ಪ್ರವೃತ್ತಿಯೇ ಬದಲಾಗಿರುತ್ತದೆ. ನಮ್ಮ ಜೀವನದ ಉದ್ದೇಶವು ತನಗೆ ತಾನೇ ಬದಲಾಗಿರುತ್ತದೆ. ನಮ್ಮ ಜೀವನದ ಅರ್ಥವೇ ಬದಲಾಗಿಬಿಡುತ್ತದೆ. ಅವ ಸಹಜವಾಗಿ ನಮ್ಮಲ್ಲಿ ತತ್ವಜ್ಞಾನದ ಚಿಂತನೆ ಪ್ರಾರಂಭವಾಗ್ತದೆ. ಆತ್ಮನನ್ನರಿವ ಬಯಕೆ ಮಾಡ. ಗೋ ಇನ್ ಸರ್ಚ್ ಆಫ್ ದಟ್ ನಾಲೆಜ್ ಇನ್ ನಾಲೆಡ್ಜ್ ಆಫ್ ದಿ ಸೆಲ್ಫ್ ಆತ್ಮಜ್ಞಾನ. ಗೋ ಇನ್ ಸರ್ಚ್ ಆಫ್ ದಟ್ ನಾಲೆಜ್. ಫೈಂಡ್ ಔಟ್ ವೆರೆವರ್ ಇಟ್ ಈಸ್. ಹುಡುಕಿ ತೆಗೆ ಎಲ್ಲಿದೆ? ಬಟ್ ಅದಕ್ಕಾಗಿ ನೀವು ಮನೆ ಬಿಡಬೇಕು. ಮನೆ ಬಿಡೋದೊಂದು ಎರಡು ಅರ್ಥ. ಅಟ್ಯಾಚ್ಮೆಂಟ್ಸ್ ಬಿಡಬೇಕು. ಮೋಹಾತ್ಮಕವಾದ ಜೀವನದಿಂದ ಮುಕ್ತನಾಗಬೇಕು. ಯಾವತ್ತಿಗೂ ಮೋಹ ಇದು ದುಃಖಕಾರಕ. ಯಾವತ್ತಿಗೂ ಅಷ್ಟು. ಇವತ್ತು ಸುಖ ಅಂತ ಅನಿಸುತ್ತದೆ. ಮಕ್ಕಳು, ಮೊಮ್ಮಕ್ಕಳು, ಪತಿಯು, ಪತ್ನಿ, ಈ ಪ್ರಾರಂಭದ ಏನು ಸುಖ ಅಂತ ಅನಿಸ್ತದೆ, ಇದು ಯಾವತ್ತಿಗೂ ಪರಿಣಾಮದಲ್ಲಿ ದುಃಖವೇ. ಹೀಗಾಗಿ ಮೋಹಾತ್ಮಕವಾದ ಮನೆಯಿಂದ ಹೊರಗೆ ಬರಬೇಕಂತ, ಮನೆಗೆ ಓಡಿ ಹೋಗ್ಬೇಕು ಅಂತ ಉಪದೇಶವನ್ನು ಮಾಡಿಲ್ಲ. ಮತ್ತು ಲಾಜಿಕ್ ಕೂಡ ಇಲ್ಲ ನಿಮಗೆ. ನಾವು ವಾಪಸ್ ಇನ್ನೂ ಇಲ್ಲೇ ಇರ್ತೇನೆ ಅಂದ್ರೆ ಏನು ಲಾಜಿಕ್ ಅದ ಹೇಳಿ? ವೆನ್ ಯು ನೋ ದಿಸ್ ಇಸ್ ಅ ಪೇನ್ಫುಲ್, ಎಕ್ಸ್ಟ್ರೀಮ್ ಆಫ್ ಪೇನ್ಫುಲ್, ನೋವಿನ ಸರಮಾಲೆ, ಇನ್ನೊಂದೇನು ಅಲ್ಲುವುದು ನಿನಗೆ ಸ್ಪಷ್ಟವಾದಂತಹ ಪುನಃ ಮತ್ತೆ ನಾ ಅಲ್ಲೇ ಇರ್ತೇನೆ ಅಂತ ಹೇಗುತ್ತಾನೆ ನಿನ್ನ ಹೇಳಿ ಸಾಧ್ಯ? ಇಲ್ಲ ಸ್ವಾಮಿ, ಹಾಗಾಗೋದಿಲ್ಲ. ಅರ್ಧ ಅಲ್ಲಿರ್ತೇವೆ ಅರ್ಧ. ಹಾಗೂ ಆಗುವುದಿಲ್ಲ. ಬೋಟ್ನಲ್ಲಿ ಕುತ್ಕೊಂಡಿರ್ತಾನೆ, ಬೋಟ್ ಚಾಲಕ ಹುಟ್ಟಾಕ್ತಿರ್ತಾನೆ, ಇವನೇ ಹುಟ್ಟಾಕ್ತಿರ್ತಾನೆ. ಆಚೆ ದಡಕ್ಕೆ ಹೋಗ್ಬೇಕಾಗಿದೆ, ಇದ್ದ ಮೀನುಗಳನ್ನೆಲ್ಲ ಮಾರಬೇಕಾಗಿದೆ, ಸಾಕಷ್ಟು ಹಣ ಬರ್ತದೆ ಅಂತ ಅವನಿಗೆ ಅಂದಾಜು ಕಟ್ತಾನೆ. ಆ ಹಣವನ್ನು ಏನೇನು ಕೊಂಡ್ಕೋಬೇಕು ಸಂತೆಯಲ್ಲಿ ಅಂತ ವಿಚಾರ ಮಾಡ್ತಾನೆ. ಇವತ್ತಿನ ಲಾಭ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಸುಮಾರು ಜನರಿಂದ ಮಗನಿಗೆ ಉದ್ಧಾರ ಮಾಡಿಲ್ಲ, ಒಂದು ಬೆಳ್ಳಿ ಉದ್ಧಾರ ಕೊಡ್ಬೇಕು ಅಂತಾನೆ. ಎಂತಿಗೊಂದು ಸೀರೆ ತಗೋಬೇಕು ಅಂತಾನೆ, ತನಗೆ ಒಂದೆರಡು ಪಂಚಾಯತ್ ಹೋಗಬೇಕು ಅಂತಾನೆ. ಅವನದೇ ಆದ ಲೆಕ್ಕಾಚಾರದಲ್ಲಿ ಸಮಯ ತೆಗಿತಾನೆ. ಎಷ್ಟು ಸಮಯ ತಂದ್ರೂ ಆ ಬೋಟ್ ಆಚೆಗೆ ಹೋಗ್ತಾನೆ ಇಲ್ಲ, ದಡ ಸೇರ್ತಾನೆ ಇಲ್ಲ. ಯಾರು ಜೋರಾಗಿ ಮಗೋದು ಕೇಳಿಸ್ತದೆ, ಯಾರು ನಡೀತಾರೆ ಅಂತ ವಾಪಸ್ ನೋಡ್ತಾನೆ. ಆ ದಡದ ಮೇಲೆ ಕೆಲವು ಜನ ನಿಂತ್ಕೊಂಡು ಜೋರಾಗಿ ನಡೀತಿರ್ತಾರೆ. ಏನ್ ನೋಡ್ ನಡೆಸಿರ್ತಾರೆ? ಇವನು ಬೋಟ್ನಲ್ಲಿ ಕೂತ್ಕೊಂಡಿದ್ದ ಸತ್ಯ, ಸರಕುಗಳನ್ನ ಅವನು ಹೇರ್ಕೊಂಡದ್ದು ಸತ್ಯ, ಮೀನುಗಳ ರಾಶಿಯನ್ನ ಹುಟ್ಟು ಹಾಕಿದ್ದು ಸತ್ಯ ಗಂಟೆ ಗಟ್ಟಲೆ. ಆದ್ರೆ ಯಾವುದೂ ಕೆಲಸಕ್ಕೆ ಬಾರದು. ಆ ಬೋಟ್ ಒಂದು ಇಂಚು ಕೂಡ ಮುಂದೆ ಹೋಗಿಲ್ಲ. ಯಾಕೆ ಮುಂದೆ ಹೋಗಿಲ್ಲ ಅಂದ್ರೆ ಅವ ದಡಕ್ಕೊಂದು ಹಗ್ಗ ಕಟ್ಟಿರ್ತಾರೆ ಬೋಟಿಗೂ ಒಂದು ದಡಕ್ಕೂ, ಆ ಹಗ್ಗ ಅವನು ಬಿಚ್ಚೇ ಇಲ್ಲ. ನಿನಗೆ ಹೋಗಬೇಕೋ ಹಗ್ಗ ಬಿಚ್ಚು, ಈ ಕಡೆಗೆ ಹಗ್ಗ ಕಟ್ಟಿದ್ದು ಇರಲಿ ಮತ್ತು ಹೋಗಬೇಕು ಅಂದ್ರೆ ಆ ಅಟ್ಯಾಚ್ಮೆಂಟ್ ಅಲ್ಲಿ ಬಿಟ್ಕೊಡು. ಇವನವರು ಎಲ್ಲೋ ವ್ಯರ್ಥ, ಎಲ್ಲೋ ಮನಸ್ಸಿನ ಆಳದಲ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ, ಎಲ್ಲೋ ನಮ್ಮ ಅಂತಃಕರಣದಲ್ಲಿ ಒಂದು ಅಟ್ಯಾಚ್ಮೆಂಟ್. ಅದಕ್ಕೆ ಆ ಮಾತನ್ನು ಇಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿನಿರ್ಗಮ್ಯತ ತೂರ್ಣ ವಿನಿರ್ಗಮ್ಯತ ಕಲಾವುತ್ತದೆ ಹೌಸ್ ಇಮ್ಮಿಡಿಯೇಟ್. ಊಹಾತ್ಮಕವಾದ ಸಂಸಾರದಿಂದ ಹೊರಗಬಾರ. ಮೋಹ ಅಂದ್ರೆ ಏನು ಅವೆಲ್ಲ ನಾವು ನೋಡೋಣ, ಸಮಯಾನುಸಾರವೂ ಬರ್ತದೆ. ಮೋಹ ಅಂದ್ರೇನು, ಪ್ರೀತಿ ಅಂದ್ರೇನು, ಭಕ್ತಿ ಅಂದ್ರೇನು, ಅದೆಲ್ಲ ಬೇರೆ ಬೇರೆ ಭಾವಗಳಲ್ಲಿ ಅಂತೂ ನಾವು ಈವರೆಗೂ ವ್ಯಾವಹಾರಿಕವಾಗಿ ಏನನ್ನ ಮೋಹ ಅಂದ್ಕೊಂಡೇವೋ ಆ ಮೋಹದ ಮನೆಯಿಂದ ಹೊರಗೆ ಬರಬೇಕು. ಹೊರಗೆ ಬಂದು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೊರಗೆ ಬರ್ಬೇಕು. ಸ್ವಾಮಿ ನೀವು ಹೇಳಿದ್ರೆ ನಾವು ಹೊರಗೆ ಬಂದ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು, ಬೇರೆ ಮನೆ ಕರ್ಸೋಣ, ಬೇರೆ ಸಂಸಾರ ಮಾಡೋಣ, ನೀವು ಬಂದು ಬಂದ್ಬಿಟ್ಟಿರಿ ಬೇರೆ ವ್ಯಾಪಾರ ಶುರು ಮಾಡೋಣ, ಏನ್ ಮಾಡ್ಬೇಕು. ಅದರ ಒಂಬತ್ತನೇ ಪಾಯಿಂಟ್ ಎರಡನೇ ಶ್ಲೋಕದಲ್ಲಿ ಮೊದಲನೇ ಪಾಯಿಂಟ್ ಒಟ್ಟಾರೆ ಒಂಬತ್ತನೇ ಪಾಯಿಂಟ್ ಸಂಗಸ್ಸತ್ಸು ವಿಧೀಯತ. ಅಲ್ಲಿ ನೋಡ್ಕೊಳ್ಳಿ, ಭಗವತ ಭಕ್ತಿರ್ ಸುಲಾಭೀಯತ ಶಾಂತ್ಯಾದಿ ಪರಿಚೀಯತ ದೃಢತರ ಕರ್ಮಾಶು ಸಂತ್ಯಜ್ಯತ ಸದ್ವಿದ್ವಾನ್ ಉಪಸರ್ಗ್ಯತಾಂ ಪ್ರತಿದಿನಂ ತತ್ಪಾದುಕಾ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ಜ್ಯತಾಂ ಶ್ರುತಿಶಿರೋ ವಾಕ್ಯಂ ಸಮಾಕರಣ್ಯತ ಸಂಗಸ್ಸತ್ಸು ವಿಧೀಯತ ಭಗವತೋ ಭಕ್ತಿರ್ ದೃಢಾಧೀಯತ ಶಾಂತ್ಯಾದಿ ಪರಿಚೀಯತ ದೃಢತರಂ ಕರ್ಮಾಶು ಸಂತ್ಯಜ್ಯತ ಸತ್ವಾಪಸ್ಯತಿಕ್ಷರಮ್ಯತಿಶಿರೋ ವಾಕ್ಯಂ ಸಮಾಕರಣ್ಯತ. ಒಂಬತ್ತನೇ ಮೆಟ್ಟಲು ಸಂಗಹ ಸತ್ಸು ವಿಧೀಯತ. ಸತ್ಸು ಸಂಗಹ ಸತ್ಯವಂತರ ಸಂಘವನ್ನ ಸಮೀಪಿಸಿಕೊಂಡು ಹೋಗು. ಸತ್ಸು ಸತ್ಯವಂತರ ಸಂಘವನ್ನ ಬಳಿಸಾರು ಹೋ. ವಿಧೀಯತ ಈಯತಾಂ ಈಯತಾಂ, ಪ್ರತಿಯೊಂದು ವಾಕ್ಯಕ್ಕೂ ಈಯತಾಂ ಈಯತಾಂ ಅಂತ ಅರ್ಥ. Let you do this, let you go. ಅಂತ ಅರ್ಥ. ನೀನು ಸತ್ಯವಂತರ ಸಂಘವನ್ನು ಬಯಸಿಕೊಂಡು ಹೋಗು. ಸಂಘ ಸತ್ಸು ವಿಧಿಯತ, ಸತ್ಸು ಸಂಘ ವಿಧಿಯತ. ಸಜ್ಜನರ ಸಂಘ, ಸತ್ಯವಂತರ ಸಂಘ, ಆತ್ಮಜ್ಞಾನಿಗಳ ಸಂಘ, ಆತ್ಮಚಿಂತಕರ ಸಂಘ, ಆತ್ಮಜಿಜ್ಞಾಸುಗಳ ಸಂಘ. ಎಷ್ಟು ಅರ್ಥವೇ? ಯಾವ ವಿಷಯದಲ್ಲಿ ನಮಗೆ ರುಚಿ ಇದೆಯೋ ಆ ವಿಷಯದಲ್ಲಿ ಇರುವಂತವರು ನಮಗೆ ಸತ್ಸಂಗ ಅಂತ ಅನಿಸುತ್ತೆ. ನಮಗೆ ಯಾವ ವಿಷಯದಲ್ಲಿ ರುಚಿ ಇದೆ? ಅವರ ಸಂಘಕ್ಕೆ ಎಲೆ ಅಡಿಕೆ ತಾಂಬೂಲ ತಂಬಾಕು ಹಾಕೋದು, ಅವ್ರು ಎಲ್ಲೇ ಹೋಗಿ ಒಂಥರ ವಾಸನೆ ಪಡೆದ ಬಿಡ್ತದೆ, ಆ ಫ್ರೆಂಡ್ಶಿಪ್ ಆಗಿ ಬಿಡ್ತದೆ. ಅವರು ಅದನ್ನ ಸತ್ಸಂಗ ಅಂತ ತಿಳ್ಕೊಬೇಕು. ಹೀಗಾಗಿ ಅದನ್ನ ಕ್ವಾಲಿಫೈ ಮಾಡಬೇಕಾಗ್ತದೆ. ಸತ್ಯವಂತರ ಸಂಘ, ಸದ್ವಿಚಾರದಿಂದ ಕೂಡಿದವರ ಸಂಘ, ಆತ್ಮಚಿಂತಕರ ಸಂಘ, ಆತ್ಮಜ್ಞಾನಿಗಳ ಸಂಘ. ಅದರ ಕ್ವಾಲಿಫಿಕೇಶನ್ ಮಾಡಬೇಕಾಗ್ತದೆ. ಅದನ್ನು ಕ್ವಾಲಿಫೈ ಮಾಡಿದ್ರೇ ಸತ್ಸಂಗಕ್ಕೆ ಅರ್ಥ ಬರ್ತದೆ. ಅವರೊಳಗೆ ಯಾವ್ಯಾವ ಬಯಕೆಗಳ ತೀವ್ರತ ಇದೆ, ಯಾವ್ಯಾವ ಸಂಸ್ಕಾರಗಳ ತೀವ್ರತ ಇದೆ, ಅಂತಂತ ಜನ ಅವರನ್ನು ಸೇರಿದಾಗ ಸಹಜವಾಗಿ ಸಂಘ ಬೆಳೆದು ಬಿಡುತ್ತದೆ. ಕುಳಿತುಕೊಂಡು ಹೋಗು. ಹತ್ತು ಜನ ಕೂತಾರೆ, ನಾನು ಹೋಗಿ ಕೂರ್ತೀನಿ ಅನ್ನೋದು ಸತ್ಸಂಗ ಆಗೋದಿಲ್ಲ. ಹೇಗೆ ಕ್ವಾಲಿಫೈ ಮಾಡೋದು ಸತ್ಸಂಗವನ್ನ? ನಾವು ತತ್ವಬೋಧದ ಪ್ರಾರಂಭದ ಅರ್ಥ ಮಾಡಿದ್ದೀವಿ. ಆತ್ಮಸತ್ಯ ತದನ್ಯ ಸರ್ವ ಮಿಥ್ಯಾ. ಆತ್ಮ ಒಂದೇ ಸತ್ಯ. ಆ ಆತ್ಮ ವಿಚಾರವು ಎಲ್ಲಿ ದೊರಕುತ್ತದೆಯೋ ಅದೇ ಸತ್ಸಂಗ. ಇಲ್ಲದೆ ಹೋದರೆ ಸಪ್ತ ಸಂಘ. ವಿದಾಂತ ಸಾಧಕರಿದ್ದಾರೆ, ಆತ್ಮ ಜಿಜ್ಞಾಸುಗಳು ಸೇರಿದ್ದಾರೆ, ಬಂಧನಗಳಿಂದ ಬಿಡಿಸಿಕೊಳ್ಳಬೇಕು ಅಂತ ಉತ್ಕಟ ಇಚ್ಛೆಯಿಂದ ಬಂದಂತವರು ಸೇರಿದ್ದಾರೆ. ಇಫ್ ದೇ ಆರ್ ನಾಟ್ ಕೇರ್ಫುಲ್ ಪ್ರಾರಂಭಿಕವಾದ ಈ ಸ್ಟೇಜ್ನಲ್ಲಿ ಅವರು ಜಾಗರೂಕರಾಗಿರಲಿಲ್ಲ ಅಂತಂದ್ರೆ ಡಿ ಟ್ರ್ಯಾಕ್ ಆಗುವ ಚಾನ್ಸ್. ಅವ್ರು ಹೇಳಿದ್ದಾರೆ, 3 ವರ್ಷ ಇಲ್ಲೇ ಇರಪ್ಪ, ಒಂಥರ ಸೆಟ್ ಆಗ್ತೀಯ, ಎಷ್ಟಾದಶ ಆಗ್ತೀಯ, ಆಮೇಲೆ ಹೋಗು. ಎಷ್ಟಾದಶ ಅಂದ್ರೆ ಹೋಗ್ಬೇಕಾಗ್ತದೆ ನಾನು ಎಷ್ಟಾದಶ ಎಲ್ಲ ಆಗ್ಬೇಕಾಗಿದೆ? ಮಠದಲ್ಲಿ ಆಗ್ಬೇಕಾ, ಆಶ್ರಮದಲ್ಲಿ ಆಗ್ಬೇಕಾ, ದೇವಸ್ಥಾನದಲ್ಲಿ ಆಗ್ಬೇಕಾ, ಏನು ಆತ್ಮನಲ್ಲಿ ನಾನು ಎಷ್ಟಾದಶ ಆಗ್ಬೇಕಾ? ನೀ ಆತ್ಮಜ್ಞಾನ ಹೇಳ್ಕೊಡು, ನಿನ್ನಲ್ಲೇ ಇರ್ತೇನೆ ನಾನು, 100% ಆಕ್ಸೆಪ್ಟ್ ಮಾಡ್ತೇನೆ ನಾನು. ಎಲ್ಲರೂ ಸೆಟ್ ಆಗಲೇಬೇಕು. ಅದು ಎಲ್ಲಿ ಸೆಟ್ ಆಗ್ಬೇಕು? ಈ ತಪಲ, ಈ ಹಾರ್ಮೋನಿಯಂ, ಈ ಪೂಜಾ, ಈ ಹವನ, ಈ ಹೋಮ, ಈ ಅರ್ಚನೆ, ಈ ಆರಾಧನೆ, ಈ ಬುಕ್ ಸೇಲ್ಸ್ ಡಿಪಾರ್ಟ್ಮೆಂಟು, ಈ ಟೇಪ್ ಸೇಲ್ಸ್ ಡಿಪಾರ್ಟ್ಮೆಂಟು, ಇವುಗಳನ್ನ ಸೆಟ್ ಆಗ್ಬಿಟ್ಟೆ ಅಂತಂದ್ರೆ ನಾ ಬರಂದ್ರೆ ಯಾಕೆ ಹೋಗ್ಬೇಕಾಗತ್ತೆ? 3 ವರ್ಷ ಇದ್ದು ಸೆಟ್ ಆಗುವ ಆಮೇಲೆ ಹೋಗುವ. ಇಲ್ಲೊಂದು ಹೇಳಿ, ನಿನ್ನ ವೈರಾಗ್ಯ ಇನ್ನೂ ನಿಶ್ಚಿತವಾಗಿಲ್ಲಪ್ಪ, ಈ ತರ ಸೇವೆಯನ್ನು ಮಾಡಿಕೊಂಡಿರೋ ನಿನ್ನ ವೈರಾಗ್ಯ ಪಕ್ವಾಗ್ತದೆ, ಆಮೇಲೆ ನಾನೇ ನಿನ್ನ ಕಳಿಸ್ಕೊಡ್ತೀನಿ, ಅದೊಂದು ವಿಷಯ ಬೇರೆ. ತಿಳುವಳಿಕೆ ಕೊಟ್ಟಿರೋ ವಿಷಯ ಬೇರೆ. ನಮ್ಮ ನಮ್ಮ ಸ್ವಾರ್ಥ ಕಾರ್ಯಗಳಿಗಾಗಿ ಯಾವುದೋ ಒಬ್ಬ ಮನೆ ಬಿಟ್ಟು ಬಂದಂತಹ ಒಬ್ಬ ಯುವಕನನ್ನು, ಒಬ್ಬ ಯುವತಿಯನ್ನು ನಾವು ನಮ್ಮ ನಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳೋದ್ರಿಂದ ತಪ್ಪು. ಹೆಸರು ನೀವು ಮಠ ಅಂತ ಇರ್ತೀರಾ, ಹೆಸರು ನೀವು ಆಶ್ರಮ ಅಂತ ಇರ್ತೀರಾ, ಅಲ್ಲಿ ಜ್ಞಾನ, ಜ್ಞಾನೋಪದೇಶ, ಜ್ಞಾನಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಬಹುಶಃ ಆ ಸ್ಥಾನ ವ್ಯರ್ಥ ಅಂತ ಅನಿಸುತ್ತದೆ. ಒಂಥರ ವೈರಾಗ್ಯ ಬಂದಿರುತ್ತದೆ, ಮನಸ್ಸು ಹುಮ್ಮಸ್ಸು ಬಂದಿರ್ತದೆ. ಯಾರು ಬೇಕಿದ ನನೇ ಮಠ ಹೋಗೋಣ. ಋಷಿಕೇಶ್ ಒಳಗಿನ ಭಾರಿ ಇದು ಅನ್ನಿಸ್ತು ಸಾಧುಗಳು ಬಂದ್ಬಿಟ್ರು ನಡ್ಕೊಂಡು, 1-2 ತಿಂಗಳ 3 ತಿಂಗಳು ನಡೆದು ಬಂದು ಋಷಿಕೇಶ್ ಸೇರಿ ಬಂದ ಮೇಲೆ ಅದು ಸಾಗರ. ಮಠಗಳೆಷ್ಟು, ಆಶ್ರಮಗಳೆಷ್ಟು, ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ವಿಚಿತ್ರವಾದ ವೇಷ, ವಿಚಿತ್ರವಾದ ಸಾಧುಗಳು, ಸಾಧು ಸಂತರ ಸಾಗರ ಕಲನೆ ಕೆಟ್ಟು ಎಲ್ಲವೂ. ಯಾರ್ದು ರೆಕಮೆಂಡೇಶನ್ ಇಲ್ಲ, ಯಾರ್ದು ಲೆಟರ್ ಇಲ್ಲ, ಯಾವ್ದು ಅಡ್ರೆಸ್ ಇಲ್ಲ, ಯಾವ ಕಡೆಗೆ ಹೋದೆ? 1 ತಿಂಗಳ ದೂರ ಊಟ ಮಾಡಿದ್ರು, ಅಲ್ಲೇ 1 ದಿನ ಊಟ ಮಾಡಿದ್ರು, ಮತ್ತೊಂದು ಹೋಗೋದಿಷ್ಟು ತಿಂದಿದ್ರು, ಇನ್ನೊಂದು ಹೋಗೋದು ಊಟ ಮಾಡಿದ್ರು. ಈಗ ಯಾರ್ದು ತಿಂದೆ, ಯಾರ್ದು ತೊಂದರೆ ಮಾಡ್ಕೊಂಡು ಒಂದು 6 ತಿಂಗಳು ತರಬೇಕು. ಯಾರು ಹೇಳಿದ್ರು ದಯಾನಂದ ಆಶ್ರಮಕ್ಕೆ ಹೋಗಿ ಅಲ್ಲಿ ಸೇವೆಗೆ ಅವಕಾಶ ಇದೆ, ಇಲ್ಲಿ ಉಪನಯನೂ ಆಗಿದ್ದಿಲ್ಲ, ಅಲ್ಲಿ ಆಶ್ರಮ ಬಂದು ಅಲ್ಲಿ ಸ್ವಾಮಿ ಶುದ್ಧಾನಂದ ಏನ್ ಮಾಡಿದ್ರು? ಆಯಾಕ್ಯಾ ಹೌದು ಬಂದ್ಯಾ ಬಾರಿಂದ ಹೋಗಲಿ ಕೂತ್ಕೊ, ತಲೆ ಕೋಲ್ಕೊಂಡು ಧಾರ ಹಾಕೊ, ಉಪನಯನ ಆಗ್ತೀನಿ. ಕಂಪಲ್ಸರಿ ಉಪನಯನ ಮಾಡ್ಬೇಕು, ಇನ್ನ ಮುಂದೆ ಏನೇ ಕೇಳಂಗಿಲ್ಲ ಹೇಳಂಗಿಲ್ಲ. ಶುದ್ಧಾನಂದ ಮಾಡಿದ್ರು. ಇವ್ರಿಗೆ ಏನು ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಆಶ್ರಮಗಳಿಗೆ ಇಲ್ಲಿ ಜಗ ಸಿಗ್ತದ. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಬೇಕು. ಈಗ ಕೂತ್ಕೊಂಡು ಕಲಸೆ ಮಂದಿರ ಮೇ ಪೂಜಾ ಕರ್ಣ, ಪೂಜಾರಿಗಳು ಯಾರು ಇದ್ದಿಲ್ಲ, ಪೂಜಾ ಕರ್ಣ ಯಾರು ಪಾಪ ಇವರಿಬ್ರು ಹ್ಞೂ ಅಂದ್ರು. ಅರ್ಧ ಡ್ಯೂಟಿ ಇವ್ರದ್ದು, ಅರ್ಧ ಡ್ಯೂಟಿ ಅವನು. ಬೆಳಿಗ್ಗೆ 5ರಿಂದ ಮಧ್ಯಾಹ್ನ 1 ಗಂಟೆ ತನಕ ಒಬ್ಬರದು, ಮಧ್ಯಾಹ್ನ 1ರಿಂದ ರಾತ್ರಿ 9 ತನಕ ಇನ್ನೊಂದು ಪೂಜೆ ಶುರು. ಒಂದು 6 ತಿಂಗಳು ನಡೀತಿಂಗೆ, 1 ದಿವಸ ಪೂಜೆ ಸ್ವಾಮಿ ಅಮೆರಿಕನ್ ಬಂದು 2 ಹೊಸ ಹುಡುಗರು. ಏ ಕೌನ್ ಹೇಗೆ ಅಜಾವಿದ ಯಾ ರಾಮ ಬಲರಾಮ್ ಹೆಸರು ಮಾತಾಡ್ತೇನೆ. क्या कर रहा है इधर? मंदिर में पूजा कर रहे हैं। क्यों घर छोड़ दिया? बस साधु बनना था, छोड़ दिया। साधु आगे से मनुष्य साधु आगे भीड़ खड़ी होनी है। पागल पागल है स्वामी जी, पागल है। जब साधु बन गया तो कुछ अध्ययन करो, पढ़ाई करो, संस्कृत अध्ययन करो, मराठी भक्ति संस्कृत उर्दू बड़ी कठिन आग लेगा, संस्कृत क्लास हुआ। ಆಮೇಲೆ ಸ್ವಲ್ಪ ಸ್ವಲ್ಪ ಹರಕ ಮೂರಕ್ಕೆ ಇಂಗ್ಲಿಷ್ ಕಲಿಸು, ಆಗ ಇಷ್ಟ ಸ್ವಲ್ಪ ಇಂಗ್ಲಿಷ್ ಕಲ. ಮತ್ತೆ ಆ ದಿನ ಸ್ವಾಮೀಜಿ ಬಂದಲ್ಲ ಅಮೇರಿಕನ್ ಬಂದು ಕ್ಯಾಂಪ್ ಅಲ್ಲಿ ಹಾಕ್ತೀವಿ, ಇವಾಗ ಹೋಗಿ ಕುಪರಿಸು ಕಲಿಸು ಕುಪರಿಸು ಎಲ್ಲ ಕಲಿಸು. ಅಷ್ಟೊತ್ತಿಗೆ ಸ್ವಾಮೀಜಿಗೆ ಹೇಳಿ, ಸ್ವಾಮೀಜಿ ಬಂದು ವಾಪಸ್ ಅಮೇರಿಕ ಹೋಗಿರ್ತೀರಿ, ಮತ್ತೆ ನನಗೆ ನಮಗೆ ಸತ್ಸಂಗ ಸಿಗುದಿಲ್ಲ, ನಮಗೆ ಯಾವ ಹೇಳ್ಕೊಡೋದಿಲ್ಲ, ಆಗಿಲ್ಲ, ಕೈಲಾಸಾಶ್ರಮಕ್ಕೆ ಹೋಗ್ಲಿ, ಅಲ್ಲಿ ಹೋಗಿ ಪಢಾಯಿ ಮಾಡಿ, ಯಾಕೆ ಬರ್ಬೋದು ಕೈಲಾಸಾಶ್ರಮಕ್ಕೆ ಹೋಗಿ ಅಲ್ಲಿ ಪಢಾಯಿ. ಅವ್ರು ಬಂದ ಕೂಡಲೇ ಇಲ್ಲಿ ಮಾಡೋದು, ಅವ್ರು ಹೋದ ಕೂಡ ಅಲ್ಲಿ ಹಾಗೆ ಪಾಣಿನಿ ಕಲಿತು ಸಂಸ್ಕೃತ ಪಂಡಿತರಾಗಿ ವೇದಾಂತ ಪೂರ್ತಿ ಸ್ವಾಮೀಜಿ ಹತ್ರ ಅಧ್ಯಯನ ಮಾಡಿ ಸ್ವಾಮಿ ಪರಮಾತ್ಮ ಕಲಿಸ್ಕೊಟ್ಟು ಚೆನ್ನೈ ಅಲ್ಲಿ ಕಲಿತು ಭಾರತ ಪಂಡಿತರಾಗಿ. ಯಾರಿವರು? ಸಾಧು ಆಗಬೇಕೆಂದು ಮನೆಯಿಂದ ಓಡಿ ಬಂದವರು, ವೈರಾಗ್ಯದಿಂದ ಬಂದವರಲ್ಲ, ಚಿಂತನೆ ಮಾಡಬೇಕು ಅಂತ ಮನೆ ಬಿಟ್ಟವರಲ್ಲ. ಆದರೆ ಅವರ ದುರಾದೃಷ್ಟವೋ ಅವರ ಅದೃಷ್ಟವೋ ಅವರ ಸುದೈವವೋ ಸರಿಯಾಗಿ ಪೂಜೆ ಸಾಧಕೇನು ಸಿಗಲ್ಲ. ನೀನು ನಿನ್ನ ಭೂತ ಕಾಲದಲ್ಲಿ ಹೆಂಗೆ ಇರು, ಸರಿಯಾದ ಗುರುವಿನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿಯೋ ನಿನಗೆ ಡೈರೆಕ್ಷನ್ ತಾನು ಸಿಗ. ಅವರೇ ಚಿತ್ರಕಾಶಾನಂದ ಮತ್ತು ಚಿದಾತ್ಮಾನಂದ, ಇವತ್ತು ಮಹಾನ್ ದೊಡ್ಡ ವ್ಯಕ್ತಿಗಳಲ್ಲಿ. ಏನು ಗೊತ್ತಿದ್ದಿಲ್ಲ, ಕರೆಂಟ್ ಪಾಸ್ ಆಶ್ಚರ್ಯ ಅನ್ಸೋದು. ಸಜ್ಜನರ ಸಂಗವನ್ನು ಸಾಧಿಸಲು ನಿನ್ನ ಯೋಗ ಕೂಡಿ ಬಂದಿರಬೇಕು, ನಿನಗೆ ಸರಿಯಾದ ಗುರು ಸಿಕ್ಕಿರಬೇಕು, ಆ ಗುರು ನಿನಗೆ ಅಧ್ಯಯನಕ್ಕೆ ಅವಕಾಶ ಮಾಡಿಕೊಡಬೇಕು. ಇಷ್ಟೆಲ್ಲ ಆಗ್ಬೇಕಾದ ನಿನ್ನ ಬಗ್ಗೆ ಕಳಕಳಿ ಇರಬೇಕು, ಇವನ ಲೈಫ್ ವೇಸ್ಟ್ ಆಗಿಬಿಡ್ತದಲ್ಲ, ಇವನಿಗೆ ಹೇಗಾದ್ರೂ ಮಾಡಿ ಇವನಿಗೆ ಒಂದು ಮಾರ್ಗ ಹಚ್ಚಬೇಕು ಅನ್ನೋ ಕಳಕಳಿ ಗುರುಗಳಿಗಿರ್ಬೇಕು. ಅಂತ ಗುರು ನಿನಗೆ ಯೋಗಾಯೋಗವಾಗಿ ಸಿಗಬೇಕು. ಬಹಳ ಕಷ್ಟ, ಬಹಳ ಕಷ್ಟ. ಎಷ್ಟು ತರ ಗುರುಗಳು, ಬಿಸಿನೆಸ್ ಗುರುಗಳಿದ್ದಾರೆ, ರಾಜಕೀಯ ಗುರುಗಳಿದ್ದಾರೆ, ಪ್ರಾಪರ್ಟಿ ಕೇರ್ ಟೇಕರ್ ಗುರುಗಳಿದ್ದಾರೆ, ಇವರು ಕೇರ್ ಟೇಕರ್ ವಾಚ್ಮನ್ ಗುರುಗಳು, ಅವರ ಗುರುಗಳ ಬಿಟ್ಟು ಹೋದ ಪ್ರಾಪರ್ಟಿಯನ್ನ ಇವರು ಕಾಯಬೇಕಾಗುತ್ತೆ. ಆದ ಕಾರಣ ವಾಚ್ಮನ್ ಗುರು ಇಂತ ಎಲ್ಲ ಗುರುಗಳ ಸುಳಿಗಳಿಂದ ಪಾರಾಗಿ ನೀನು ಒಬ್ಬ ಗುರುವಿನ ಸಂಘ ಸ್ವಾಮಿ ಒಂಬತ್ತನೇ ಮೆಟ್ಲು ಆಯ್ತು. ಅಂತ ಗುರು ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳು? ನೀನೇ ವಿಚಾರ ಮಾಡು. ನಿನಗೊಂದು ಯಾವುದೋ ಒಂದು ವಿಷಯ ನಿನಗೆ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ, ಅದು ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ಅದೊಂದು ಪ್ರಾಪರ್ಟಿ ಇರ್ಬೋದು, ಒಂದು ವಾಚ್ ಇರ್ಬೋದು, ಒಂದು ಚೈನ್ ಇರ್ಬೋದು. ನಿನಗದು ಬೇಕೇ ಬೇಕು ಅಂತ ಅನಿಸಿದಾಗ, ಎಲ್ಲಿಂದಲೂ ನಿನಗೆ ಸಹಾಯ ಒದಗಿ ಬಂದ ಇದ್ದಾಗ ಏನ್ ಮಾಡ್ತೀಯ? ನೀನೇನ್ ಮಾಡ್ತೀಯ? ಬೇಕೇ ಬೇಕು ನನಗೆ. ಅದು ಎಲ್ಲಿಯೂ ನನಗೆ ಸಹಕಾರ ಸಹಾಯ ಒದಗಿ ಬರಲಿಲ್ಲ. ಅದು ನನಗೆ ಬೇಕೇ ಬೇಕಾಗಿ ಏನ್ ಮಾಡ್ತೇನೆ? ದೇವನಲ್ಲಿರುವ ಭಕ್ತಿಯಲ್ಲಿ ಹೇ ಪರಮಾತ್ಮ, ಆ ಒಂದು ವಾಕ್ಯದಾಗಿ ದೇವರ ಎದುರಿಗೆ ಕೈ ಮುಗಿದು ಕಾಯಿ ಒಲಿತೇನೆ ನಿನಗೆ. ನನಗೆ ಆ ವಾಚ್ ಬೇಕೇ ಬೇಕು. ಅದು ಕಣ್ಣೀರು ಸುರಿಸ್ತೀಯ, ತೋಡ್ಕೊಂತೀಯ ಅವ ಅಂತಾನೆ. ಯಾಕೆ ಸಣ್ಣ ಮಕ್ಕಳಿಗೆ ಹಠ ಮಾಡ್ತಿ? ನೀನು ಅದನ್ನು ಕೊಡ್ತೀನಿ. ಆದ್ರೆ ನೀನು ಅದು ಬೇಕೇ ಬೇಕು ಅಂತ ಸ್ಪಷ್ಟವಾಗಿದ್ದರಿಂದಾಗಿ ಏನ್ ಮಾಡ್ತಿ? ಬೇಡ, ಈ ಕಾರ್ ಕೊಡ್ತೀನಿ ಬೇಡ, ನನಗೆ ಆ ವಾಚ್ ಬೇಕು. ನಚಿಕೇತ ಅಂತ ಒಬ್ಬ ಗುರುಕುಲದ ವಿದ್ಯಾರ್ಥಿ, ಅವನ ತಂದೆಯೇ ಆ ಗುರುಕುಲದಲ್ಲಿ ಗುರು. ಆ ತಂದೆ ಒಂದು ಭಾರಿ ದೊಡ್ಡ ಯಾಗವನ್ನು ಮಾಡ್ತಾರೆ. ತನ್ನದನ್ನು ಆಸ್ತಿಯನ್ನೆಲ್ಲ ಆ ಯಾಗದಲ್ಲಿ ದಾನ ಮಾಡ್ತಾರೆ, ಎಲ್ಲವನ್ನೂ ತ್ಯಾಗ ಮಾಡ್ತಾರೆ. ಈ ಹುಡುಗನ ಮೂಲೆ ಕೊಂಡು ನೋಡ್ತಾರೆ ಏನೇನು ತ್ಯಾಗ ಮಾಡ್ತಾನೆ ನಮ್ಮ ಅಪ್ಪ. ಆಗಿನ ಕಾಲಕ್ಕೆ ಭಾರಿ ದೊಡ್ಡ ಆಸ್ತಿ ಅಂತಂದ್ರೆ ಹಸುಗಳು. ಆಗಿನ ಕಾಲದ ಆಸ್ತಿ ಹಸು. ಅದಕ್ಕೆ ಆ ಋಷಿ ಗೋತ್ರ ಹೆಸರಿದ ಗೋ ಅಲ್ಲ ಹಸು. ಹಸುಗಳನ್ನ ಕಾಯ್ದುಕೊಂಡು ಸೇವೆ ಮಾಡಿಕೊಂಡು ಇರುವಂತಹ ಕುಲದಲ್ಲಿ ಯಾರು ಅಧ್ಯಯನ ಮಾಡ್ತಾರೋ ಅವರು ಆ ಗೋತ್ರಕ್ಕೆ ಸೇರಿ. ಅವ ಗುರು ಅವ ತಂದೆ ಏನ್ ಮಾಡ್ತಿರ್ತಾನೆ, ಕೊಟ್ಟಿಗೆಯಿಂದ ಹಸುಗಳು ತರೋದು, ಅದು ಹಾಲು ಕೊಡೋದು ಚೆನ್ನಾಗಿರೋ ಹಸು ಇತ್ತು ಅಂದ್ರೆ ಬೇರೆ ಕೊಟ್ಟಿಗೆ ಕಳಿಸ್ಬಿಡೋದು. ಯಾವ ಹಸುವಿಗೆ ಹಾಲಿಲ್ಲ ಮನಿಕೆ ಆಗ್ಬಿಟ್ಟದೆ, ಹಾಲು ಕೊಡಂಗಿಲ್ಲ, ಹುಳು ತಿನ್ಲಿಕ್ಕೂ ಬರಂಗಿಲ್ಲ ಅಂತ ಹಸು ದಾನ ಮಾಡ್ತಾರೆ. ಈ 12 ವರ್ಷ ಹುಡುಗ ಮೂಲೆ ಕೂತ್ಕೊಂಡು ಅಪ್ಪ ಏನ್ ಮಾಡ್ತಿರ್ತಾನ ಅದೆಲ್ಲ ನೋಡ್ತಾನೆ. ಈ ಪುಣ್ಯ ಕಾರ್ಯಕ್ಕೆ ಪುಣ್ಯ ಕಾರ್ಯ ಮಾಡ್ಲಿಕ್ಕೆ ಹೋಗಿ ಏನ್ ಗಳಿಸ್ತಾ ಇದ್ದಾನೆ? ಪಾಪ ಗಳಿಸ್ತಾ ಇದ್ದಾನೆ. ಅಯ್ಯೋ ನಮ್ಮ ಅಪ್ಪ ಮಾಡಿದ ತಪಸ್ಸೆಲ್ಲ ಹಾಳಾಗೋಗ್ತಿರಲ್ಲ ಅಂತ ಏನ್ ಮಾಡ್ತಾನ? ಅಪ್ಪನಿಗೆ ಆ ಪಾಪಗಳೆಲ್ಲ ಉಳಿಸ್ಬೇಕಂತ ಹೇಳಿ ಅಪ್ಪನಿಗೆ ಹೋಗಿ ಕೇಳ್ತಾನೆ. ಅಪ್ಪ ಅದು ನಿನ್ನ ಆಸ್ತಿ, ಇದು ನಿನ್ನ ಆಸ್ತಿ, ಅದು ನಿನ್ನ ಆಸ್ತಿ, ಎಲ್ಲ ಆಸ್ತಿನೂ ನೀನು ದಾನ ಮಾಡಿಕೊಡ್ತೀಯ, ನೀನು ನಾನು ನಿನಗೊಂದು ಆಸ್ತಿನೇ ಅಲ್ವಾ ಮಗ, ಅನ್ನೋದು ಕೂಡ ಒಂದು ಆಸ್ತಿನೇ ಅಲ್ವಾ, ನನಗೆ ಯಾರಿಗೆ ನನ್ನನ್ನು ಯಾರಿಗೆ ದಾನ ಮಾಡ್ತೀನಿ? ಅಪ್ಪ ಅಂದ ಸಿಟ್ಟಿಗೆ ಹೋದ ಸಿಟ್ ಹಂಗೆಲ್ಲ ಪ್ರಶ್ನೆ ಕೇಳಬಾರ್ದು. ಹೋಗಿ ಕೂತ್ಕೊಂಡ ಮತ್ತೊಂದು ಸಲ ಬಂದ, ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀನಿ? ಹೋಗತ್ತೆ ಮತ್ತೆ ಹೋದ ಮತ್ತೆ ಬಂತು, ಅಪ್ಪ ನಮಗೆ ಯಾರಿಗೆ ದಾನ ಮಾಡ್ತೀವಿ? ಎಷ್ಟು ಒಂದು ಅಪ್ಪನಿಗೆ ಹೋಗಿ ಯಮನಿಗೆ ದಾನ ಮಾಡಿದ್ರು ಹೋಗುವ. ಈಗ ಅಪ್ಪನ ಮಾತು ಉಳಿಸ್ಬೇಕಲ್ಲ, ಅಪ್ಪನ ಮಾತು ಉಳಿಸ್ಬೇಕಲ್ಲ, ಏನ್ ಮಾಡ್ಬೇಕು? ಈಗ ಯಮನ ಹೋಗ್ಬೇಕು, ಹೋಗ್ಬೇಕು. ಇದ ಬಂದೇ ಬಿಟ್ಟ ಅಪ್ಪ ನಮಸ್ಕಾರ ಮಾಡ್ತೇನೆ ಆಶೀರ್ವಾದ ಮಾಡೋಣ. ಈಗ ಹೋಮ ಏನು ಇನ್ನೂ ಹೋಮ ಮುಗಿದಿಲ್ಲ, ಇನ್ನು ನಾ ಹೋಗಿ ಕೂಡೋಗ್ಬೇಕು. ಅಲ್ಲ ಅಲ್ಲ ನಾ ಹೊಂದಿದ್ದೇನೆ. ಎಲ್ಲಿ ಹೋಗ್ತೀಯ? ಈಗ ಹೇಳಿದ್ರೆ ಯಮಲೋಕಕ್ಕೆ ಹೋಗು ಅಂತ ಹೇಳಿ ಆ ಯಮಲೋಕಕ್ಕೆ ಕೊಡ್ತೀನಿ ನನಗೆ ಆಶೀರ್ವಾದ. ಅವನು ಯಮಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಹೋಗಿ ಕಥೆ ಇರ್ತದೆ. ಅದರ ಕಥೆ ಆದ್ಮೇಲೆ ಒಂದು ಕೊನೆಗೆ ಯಮ ಆತಪ್ಪ ನಿಮ್ಗೆ ಏನು ಬೇಕು 3 ವರ ಕೊಡ್ತೀನಿ ಕೇಳ್ಕೊ ಅಂತ. ಏನು ಕೇಳೋದಿಲ್ಲ, ನನಗೆ ಏನು ಬೇಡ ಅಂದ್ರೆ ಬೇಡ ಅಂತ. ಸರಿ ನಾನೇ ನೀನು ತಿಳಿದು ಒಂದು ವರ ಕೊಡ್ತೀನಿ, ಇದನ್ನು ಕೇಳ್ಕೊ, ಇಷ್ಟು ವರ ಕೊಡ್ತೇನೆ ಅಂತ ಹೇಳಿ ಅವನಿಗೆ ಒಳ್ಳೆ ಒಂದು ಕಂಠ ಕಂಠಿ ಹಾರವನ್ನು ಕೊಡ್ತಾನೆ. ಅವನು ಏನು ಬಯಸ್ತಾನೆ ಅದೆಲ್ಲ ಪ್ರಾಪ್ತಿ ಆಗುವಂತ ಹಾರ ಕೊಡ್ತಾನೆ. ಎಲ್ಲ ಮಾಡಿಬಿಟ್ಟು ಕೊನೆಗೆ ನೋಡಪ್ಪ ಇನ್ನು ಒಂದು ವರ ಉಳಿದಿದೆ, ನೀವು ಕೇಳ್ಕೊಳಿಕ್ಕೆ ಬೇಕು, ಈಗ ಕೇಳು. ಇವನು ವಿಚಾರ ಮಾಡ್ತಾನೆ, ಆತ್ಮಜ್ಞಾನ ಕೊಡ್ತೀಯ, ನಾ ಏನ್ ಕೇಳ್ತೀನಿ ಕೊಡ್ತೀಯ ಅವ್ರು ಕೊಡ್ತೀನಿ. ಆತ್ಮಜ್ಞಾನ ಕೊಡ್ತೀಯ ಕೊಡು ಆತ್ಮಜ್ಞಾನ ಕೊಡು. ಅವ ಅಂತಾನಮ್ಮ ಇದೊಂದು ಬಿಟ್ಟು ಎಲ್ಲ ಕೇಳಪ್ಪ ನಾ ಎಂತೆಂಥವ್ರು ಕೇಳಿದ್ರೆ ಕೊಟ್ಟಿಲ್ಲ. ಬೇಕಾದ್ರೆ ನೀ ಕಾರ್ ಕೇಳ್ಕೊಡ್ತೀನಿ, ರಥ ಕೇಳ್ಕೊಡ್ತೀನಿ, ಕೋಟೆ ಕೇಳ್ಕೊಡ್ತೀನಿ, ಅಂಬಾನಿ ಬಂಗ್ಲೋ ಕೇಳ್ಕೊಡ್ತೀನಿ, ಏನೇನು ಬೇಕು ಎಲ್ಲ ಕೇಳ್ಕೊಂಡು ನಾ ಕೊಡ್ತೀನಿ ನಿನಗೆ. ಆದ್ರೆ ಆತ್ಮಜ್ಞಾನವನ್ನು ಕೇಳ್ದಾರ ನಾ ಕೇಳಿದ್ದನ್ನು ಕೊಡಲಿಲ್ಲ ಅಂತಾನೆ, ಬಾಕಿ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ. ಏನೇ ಇರ್ಬೇಕು ಮಜಾಗಿಲ್ಲ ನನಗೆ ಏನಂತಾನೆ, ನಾನು ಏನು ಕೇಳಿನಿ ಅದನ್ನ ಕೊಡ, ಅದು ಬಿಟ್ಟು ಇನ್ನೊಂದು ಏನು ನನಗೆ ಬೇಡ, ಎಲ್ಲ ನೀನೇ ಇಟ್ಕೊ. ಅದೇ ದೇವರ ಹತ್ರ ಹೀಗೆ ತಾನೆ ನಾವು ಕೇಳೋದು, ಹೀಗೆ ತಾನೆ ಆ ಕ್ಷಣಕ್ಕೆ ಏನು ಬೇಕಾದ್ರೆ ಒಂದೊಂದು ಕೇಳ್ತೇವೆ, ಯಾಕೆ ಬಾಕಿದು ಏನು ಬೇಡ ಅನ್ಸ್ಕೊಳ್ತೇನೆ. ಅದಕ್ಕಾಗಿ ಕಣ್ಣೀರು ಹೋಗಿಸ್ತೀವಿ. ನಾನೊಂದು ಪ್ರಶ್ನೆ ಅದು, ನನಗೆ ಸದ್ಗುರು ಬೇಕು ಅಂತ ಎಂದರೆ ಕಣ್ಣೀರು ಹಚ್ತೇವೆ. ನಮಗೆ ಆತ್ಮಜ್ಞಾನ ಬೇಕು ಅಂತ ಭವಿಷ್ಯವಾಗಿ ಕೇಳಿದೇವ್ರೆ ಎಂದರೆ ಎಲ್ಲ ಕೇಳ್ತೀವಿ, ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಕೇಳ್ತೀವಿ, ಎಲ್ಲ ಕೇಳ್ಕೊತೀವಿ. ಆದ್ರೆ ಸದ್ಗುರು ಬೇಕು, ನಮಗೆ ಗುರು ಬೇಕು ಅಂತ ದೇವದಲ್ಲಿ ದೃಢ ಭಕ್ತಿ ಎಂದಿದ್ದರು. ಭಗವಂತನಲ್ಲಿ ಆ ಪರಿಪೂರ್ಣವಾದ ಸಮರ್ಪಣ ಭಾವ ಇರಬೇಕು, ನನಗೆ ಒಬ್ಬ ಸದ್ಗುರು ಬೇಕು. ಅವಾಗ ಕನೆಕ್ಷನ್ ನಿಮಗೆ ಒಂಬತ್ತನೇ ಪಾಯಿಂಟಿಗೂ ಹತ್ತನೇ ಪಾಯಿಂಟಿಗೂ ಸದ್ಗುರು ಅನ್ನುವುದನ್ನು ಪ್ರಾರ್ಥಿಸಿದ್ರೆ ಮಾತ್ರ ಒಂದಕ್ಕೊಂದು ಮೆಟ್ಟಲು ಕನೆಕ್ಟ್ ಆಗ್ತವೆ. ಸಂಘ ಸತ್ಸಂಗವನ್ನು ಹುಡುಕಿಕೊಂಡು ಹೋಗು, ದೇವರಲ್ಲಿ ಭಕ್ತಿ ಇಟ್ಟು ನೀನು ಸದ್ಗುರುವನ್ನು ಪ್ರಾರ್ಥಿಸುವುದು ಏನ್ ಕನೆಕ್ಷನ್, ಏನ್ ಕನೆಕ್ಷನ್? ಮೋಸ್ಟ್ ಇಲ್ಲೋದಿಕ್ಕೆ ಕನೆಕ್ಷನ್ ಕೊಡ್ಬೇಕು. ಮೆಟ್ಟಲವು ಸೋಪಾನ ಪಂಚಕವು, ಎಂಟು ಮೆಟ್ಲು ಹತ್ತಿ ಒಂಬತ್ತನೇ ಮೆಟ್ಲಿಂದ ಈಗ ಹತ್ತನೇ ಮೆಟ್ಲಿಗೆ ನಾವು ಬಂದಿದ್ದೀವಿ. ಹತ್ತನೇ ಮೆಟ್ಲಿಗೂ ಒಂಬತ್ತನೇ ಮೆಟ್ಲಿಗೂ ಕನೆಕ್ಷನ್ ಇಲ್ಲ ಇದರರ್ಥ. ಒಂಬತ್ತರಿಂದ ಹೊರಗೆ ಜೀವಿತ ಮತ್ತೆ ಹತ್ತಕ್ಕೆ ಬಂದಂಗ ಭಗವಂತನಲ್ಲಿ ದೃಢವಾದ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಏನ್ ಪ್ರಾರ್ಥಿಸಬೇಕು? ನನಗೊಬ್ಬ ಸದ್ಗುರು, ನನಗೆ ಆತ್ಮಜ್ಞಾನಕ್ಕೆ ಅವಕಾಶ, ನಾನಿದ್ರ ಪಡೆಯುವಂತಹದ್ದು ಸಾರ್ಥಕ ಆಗುವಂತಹದ್ದು ಮಾರ್ಗ ಬೇಕು. ದೇವನಲ್ಲಿ ದೃಢ ಭಕ್ತಿಯನ್ನಿ ನಡಬೇಕು. ಆ ನಂತರ ಹನ್ನೊಂದನೇ ಏನು ಸ್ವಲ್ಪ ಸಾಧನೆಗೆ ಆಯ್ತು ದೃಢವಾದ ಪ್ರೀತಿ ಈಶ್ವರ ಅನುಗ್ರಹ. ಒಂದು ಮಾತ್ರ ಸತ್ಯ ತಿಳ್ಕೊಳ್ಳಿ, ಸದ್ಗುರು ಪ್ರಯತ್ನಗಳನ್ನು ನಾವು ಎಷ್ಟೇ ಮಾಡಬಹುದು, ಈಶ್ವರ ಅನುಗ್ರಹದಿಂದಲೇ ಸದ್ಗುರು ಪ್ರಾಪ್ತ. ಪ್ರಯತ್ನ ನಾವು ಎಷ್ಟೇ ಮಾಡಿ ಈಶ್ವರ ಅನುಗ್ರಹದಿಂದಲೇ ಸದ್ಗುರು ಪ್ರಾಪ್ತಿ. ಅನ್ಯಥಾ ಸಿಗೋದಿಲ್ಲ. ಅದರೊಳಗೂ ಇಪ್ಪತ್ತೊಂದನೇ ಶತಮಾನ ಸಿಕ್ಕ ಮೇಲೆ ಮುಂದೇನೋ ಶಾಂತ್ಯಾದಿ ಪರಿಚೀಯತ. ಹನ್ನೊಂದು ಶಾಂತಿ ಆದಿ ಪರಿಚೀಯತ. ಈ ಶಾಂತಿ ಅನ್ನೋ ಶಬ್ದವನ್ನ ನಾನು ಎಷ್ಟು ಚಂದಾಗಿ ರಿಪ್ಲೇಸ್ ಮಾಡ್ತೀನಿ ನೋಡಿ. ಶಮ ತಮ ಇತ್ಯಾದಿಗಳನ್ನ ನೀನು ರೂಢಿಸಿಕೋಬೇಕು. ಸದ್ಗುರುಗಳು ಪ್ರಾಪ್ತಿಯಾಗುವ ಪೂರ್ವದಲ್ಲೇ ಮಾಡ್ಕೋಬೇಕು. ಪರವಾಗಿಲ್ಲ, ನಾವು ಭೂತಕಾಲಕ್ಕೆ ಹೋಗೋದು ಬೇಡ. ಈಗ ನಿನಗೆ ಗುರು ಸಿಕ್ಕಿದ ಅನ್ನೋದು ಶಾಂತ್ಯಾದಿ ಪರಿಚೀಯತ. ಶಮ ದಮ ಉಪರತಿ ತಿತಿಕ್ಷ ಶ್ರದ್ಧ ಸಮಾಧಾನ ಅಂತರೇಂದ್ರಿಯ ನಿಗ್ರಹ ಬಾಹ್ಯೇಂದ್ರಿಯ ನಿಗ್ರಹ ಸ್ವಧರ್ಮ ಅನುಷ್ಠಾನ ಅವರವರ ಕರ್ತವ್ಯವನ್ನು ಮಾಡಿಕೊಂಡು ಸಹಿಸಿಕೊಳ್ಳುವಂತಹದ್ದು ಗುರುವಾಕ್ಯಗಳಲ್ಲಿ ಶಾಸ್ತ್ರವಾಕ್ಯಗಳಲ್ಲಿ ಶ್ರದ್ಧೆ ಇರುವಂಥ ಸಮಾಧಾನ ತೃಪ್ತವಾಗಿದೆ. ಯುಗ ಗುಡಿಸಿಕೋ ಶಾಂತಿಯಾದಿ ಪರಿಚೀಯಕ ಪಕ್ವತೆಗೆ ಬಂದ ಹಾಗೆ ದೃಢತರಂ ಅಲ್ಲೇ ದೃಢತರಂ ಅತ್ಯಂತಿಕವಾಗಿ ಕರ್ಮಾಶು ಸಂತ್ಯಜ್ಯತ ದೃಢತರಂ ತ್ಯಜ್ಯತ ಚೆನ್ನಾಗಿ ಬಿಟ್ಟುಕೊಡು. ಏನು ಬಿಟ್ಟುಕೊಡು? ಸ್ವಾರ್ಥ ಕರ್ಮಗಳನ್ನ, ಸ್ವಾರ್ಥ ಪ್ರವೃತ್ತಿಗಳನ್ನ, ಲೋವರ್ ಟೈಪ್ ಆಫ್ ಆಕ್ಟಿವಿಟೀಸ್ಗಳನ್ನ, ಚಿಲ್ಡ್ರೆ ಟೈಪ್ ಆಫ್ ಆಕ್ಟಿವಿಟೀಸ್ಗಳನ್ನ, ಚೇಷ್ಟಾಮಯವಾದ ಆಕ್ಟಿವಿಟೀಸ್ಗಳನ್ನ ಚೆನ್ನಾಗಿ ಬಿಟ್ಕೊಡು. ಪರಿತ್ಯಜ್ಯತ ಕರ್ಮಾಶು ಸಂತ್ಯಜ್ಯತ ಚೆನ್ನಾಗಿ ಬಿಟ್ಕೊಡು. ಹೀಗೆ ಬಿಟ್ಟುಕೊಟ್ಟಂಥವನಾಗಿ, ಹೀಗೆ ಶಮದವಾದಿಗಳ ಉಳಿಸಿಕೊಂಡಂಥವನಾಗಿ, ದೇವರಲ್ಲಿ ಭಗವಭಕ್ತಿಯನ್ನು ಇಟ್ಟುಕೊಟ್ಟಂಥವನಾಗಿ ನೀನು ಸದ್ಗುರುವನ್ನು ಸಮೀಪಿಸಿಕೊಂಡು ಹೋದರೆ ಆ ಸದ್ಗುರು ಎಂಥವನಿರಬೇಕು? ಆ ಸದ್ಗುರು ಎಂಥವನಿರಬೇಕು? ಸತ್ ವಿದ್ವಾನ್ ಉಪಸತ್ಯಪ. ಉಪ ಅಂದ್ರೆ ಸಮೀಪ, ಉಪಸತ್ಯಪ ಅಂದರೆ ಸಮೀಪವನ್ನು ಬಯಸಿಕೊಂಡು ಹೋಗು, ಸಾಮೀಪ್ಯವನ್ನು ಬಯಸಿಕೊಂಡು ಹೋಗು. ಯಾರ ಸಾಮೀಪ್ಯ? ಸದ್ವಿದ್ವಾ ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆದ ಗುರುಗಳನ್ನು ಸಮೀಪಿಸಿಕೊಂಡು ಹೋಗಬೇಕು, ಅವರ ಸಾಮೀಪ್ಯವನ್ನು ಹೊಂದುವ ಬಯಕೆ ಮಾಡಬೇಕು. ಅವರ ಸಾಮೀಪ್ಯವನ್ನು ಹೊಂದಬೇಕು, ಅವರ ಸಾಮೀಪ್ಯವನ್ನು ಆನಂದಿಸಬೇಕು, ಅವರ ಸಾಮೀಪ್ಯವನ್ನು ಪಡೆದುಕೊಳ್ಳಬೇಕು. ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗುವಂತೆ ನಾವು ಅವರ ಸೇವೆಯನ್ನು ಮಾಡಬೇಕು ಅನ್ನುವುದು ಹೇಳ್ತಾರೆ. ಇಲ್ಲಿ ಇಷ್ಟು ಹೇಳ್ತಾರೆ, ಸದ್ವಿದ್ವಾನ್ ಉಪಸತ್ಯ. ಸದ್ವಿದ್ವಾನ್ ಉಪಸತ್ಯ, ಉಪ ಅಂದ್ರೆ ಸಮೀಪ, ಸತ್ಯತಾಂ ಸಮೀಪಿಸಿಕೊಂಡು ಹೋಗು, ಅರ್ಥಾತ್ ಸಾಮೀಪ್ಯವನ್ನು ಬಯಸಿಕೊಂಡು ಹೋಗು. ಯಾರ ಸಾಮೀಪ್ಯ? ಸದ್ವಿದ್ವಾನ್, ಸದ್ವಿದ್ವಾನ್ ತತ್ವಜ್ಞಾನವನ್ನು ಹೊಂದಿದವರ ಸಾಮೀಪ್ಯ, ತತ್ವಜ್ಞಾನವನ್ನು ಹೊಂದಿದವರ ಸಾಮೀಪ್ಯ. ಸತ್ ವಿದ್ವಾನ್, ಸತ್ ಶಬ್ದ ತತ್ವಜ್ಞಾನ, ಈ ತತ್ವಜ್ಞಾನವನ್ನು ಹೊಂದಿದಂತಹ ವಿದ್ವಾನ್ ಗುರುಗಳು ಅವರ ಸಾಮೀಪ್ಯವನ್ನು ಬಯಸಿಕೊಂಡು ಹೋಗು. ಯಾರಿಗೆ ಸತ್ ವಿದ್ವಾನ್ ಸೇರಬೇಕು? ಆಶ್ರಮ ಕಟ್ಟಿದವರಿಗೋ, ಕಾರು ಇಟ್ಟವರಿಗೋ, ಹತ್ತು ಸಾವಿರ ಮಂದಿಗೆ ಉಪನ್ಯಾಸ ಮಾಡ್ತಾ ಇದ್ದವರಿಗೋ, ಪ್ರವಚನ ಮಾಡ್ತಾ ಇದ್ದವರಿಗೋ, ಹೌ ಡು ಯು ಕ್ವಾಲಿಫೈ? ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಪ್ರಮಾಣಗಳೇನು? ಇವರೇ ನನಗೆ ಬೇಕಾದ ಗುರುಗಳು ಅನ್ನುವಂತೆ ನಮಗೆ ಏನು ಪ್ರಮಾಣ ಇದೆ? ಹಾ, ಸಾಂಪ್ರದಾಯಿಕವಾಗಿ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅಂತ ಹೇಳ್ತಾರೆ, ನಾವು ಅದನ್ನೇ ಕಂಠಪಾಠ ಮಾಡಿ ನಾವು ಅದನ್ನೇ ಹೇಳ್ತೀವಿ. ಆಮೇಲೆ ನಾವು ಮತ್ತೆ ನಮ್ಮ ಮುಂದಿನ ಜೀವನದಲ್ಲಿ ಶ್ರೋತ್ರಿಯರಂತ ಬ್ರಹ್ಮನಿಷ್ಠರ ಅಂತ ಅವ್ರು ಶ್ರೋತ್ರಿಯ ಹೌದಲ್ಲ ಗೊತ್ತಿಲ್ಲ, ಬ್ರಹ್ಮನಿಷ್ಠರು ಹೌದಲ್ಲ ಗೊತ್ತಿಲ್ಲ, ಅದೊಂದು ಟೈಟಲ್ ಕೊಡೋದು ಮಾತ್ರ ಡೆಫಿನೆಟ್ಲಿ ಕೊಟ್ಬಿಡುವಂತ ಹೇಳಿದ್ರು. ಶ್ರೋತ್ರಿಯರು ಬ್ರಹ್ಮನಿಷ್ಠರು ಆದಂತಹ ವಟಿ ಶ್ರೋತ್ರಿಯತ್ವ ಭಗವತ್ಪಾದಾಚಾರ್ಯ ಇದಕ್ಕೆ ಪರ್ಫೆಕ್ಟ್ ಡೆಫಿನೇಷನ್ ಕೊಟ್ಟ. ಏನಾದರೆ ಶಾಸ್ತ್ರ ವಾಕ್ಯಗಳನ್ನ ಆತ್ಮಜ್ಞಾನಕ್ಕೆ ಪ್ರಮಾಣವೆಂದು ಸ್ವೀಕರಿಸಿ ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದವರು, ಆ ಚೆನ್ನಾಗಿ ಅನ್ನೋ ಶಬ್ದಕ್ಕೆ ಬ್ರಾಕೆಟ್ ಒಳಗೆ ಕ್ರಮಬದ್ಧವಾದ ಸಂಪ್ರದಾಯಬದ್ಧವಾದ ವಿತ್ ಮೆಥಡಾಲಜಿ ದಟ್ ಇಸ್ ಕಂಪ್ಲೀಟ್ ಅವರು ಶ್ರೋತೃಗಳು. ಬ್ರಹ್ಮನಿಷ್ಠರು ಅಂದ್ರೆ ಯಾರು? ಬ್ರಹ್ಮನಲ್ಲಿ ನಿಂತವರು, ಬ್ರಹ್ಮನಲ್ಲಿಯೇ ಬ್ರಹ್ಮ ಸ್ವರೂಪದಲ್ಲಿಯೇ ಇದ್ದವರು. ಆ ನಿಂತವರು ಅನ್ನೋಕ್ಕಿಂತ ಒಂದು ಕ್ರಿಯಾಪದ ಬಂದಂತಾದ್ರೆ ಬ್ರಹ್ಮ ಸ್ವರೂಪದಲ್ಲಿಯೇ ಇದ್ದವರು. ಚಂದ್ರ ನೋಡಿ, ಇವರು ಒಂದು ಹಂತದಲ್ಲಿ ಗುರು ಎಂದು ಒಪ್ಪಿಕೊಳ್ಳುತ್ತಿದ್ದೀವಿ, ಆದರೆ ಎಷ್ಟೋ ಜನ ನಾವು ನೋಡ್ತೀವಿ ಉಪನಿಷತ್ತುಗಳನ್ನೇ ಮಾತಾಡ್ತಾರೆ, ಭಗವದ್ಗೀತೆಯನ್ನೇ ಮಾತಾಡ್ತಾರೆ, ಅವೇ ಕೊಟೇಶನ್ಸ್ ನಾವು ಕೋಟ್ ಮಾಡ್ತಾರೆ, ಆದ್ದರಿಂದ ಯಾರ್ಯಾರು ಆತ್ಮ ಪರಮಾತ್ಮ ಜೀವಾತ್ಮ ಅಂತ ಮಾತಾಡ್ತಾರೆ ಅವರೆಲ್ಲರೂ ಶ್ರೋತ್ರಿಯ ಬ್ರಹ್ಮನಿಷ್ಠರು. ಹಾಗಾದ್ರೆ ಅದು ಯಾರು ಗೊತ್ತಾಗಿದ್ದರು? ಅವರು ಅದೇ ಮಾತಾಡ್ತಾರೆ, ಉಡುಪಿಯವರು ಅದೇ ಮಾತಾಡ್ತಾರೆ, ಮೇಲ್ಕೋಟೆಯವರು ಅದನ್ನೇ ಮಾತಾಡ್ತಾರೆ, ಎಲ್ಲರಾದರೂ ಮಾತಾಡ್ತಾರೆ, ಶೃಂಗೇರಿಯವರು ಅದನ್ನೇ ಮಾತಾಡ್ತಾರೆ, ಇತ್ತೀಚಿನ ಕಾಲದಿಂದ ಹೆಸರು ಅದನ್ನೇ ಮಾತಾಡ್ತಾರೆ. ಇಷ್ಟು ಯಾಕೆ? ಇತರ ಧರ್ಮದವರು ಕೂಡ ಆತ್ಮ ಪರಮಾತ್ಮ ಅಂತಾನೆ ಮಾತಾಡ್ತಾರೆ, ಇಂದ್ರದೇ ಮಾತಾಡ್ತಾರೆ, ಭೂತ ಪಿಶಾಚಿ ಮಾತಾಡ್ತಾರೆ, ಅವರು ಆತ್ಮ ಪರಮಾತ್ಮ ಅಂತ ಮಾತಾಡ್ತಾರೆ. ಅಲ್ಲಿ ಈ ಕಾಟನ್ ಪೇಟ್ ಅಂತ ಬಂದಿದೆ ಬೆಂಗಳೂರಿನಲ್ಲಿ, ಆ ಕಾಟನ್ ಪೇಟ್ ಎಂಡಿಗೆ ಹೋಗೋದು ಒಂದು ಚರ್ಚ್ ಇದೆ, ಈ ಕಡೆ ಎಂಟ್ರಿ ಆಗಿ ಆ ಕಡೆ ಹೋಗಬೇಕಾದ್ರೆ ಎಂಡಿಗೆ ಒಂದು ಚರ್ಚ್ ಇದೆ, ಆ ಚರ್ಚ್ ಒಳಗೆ ಎಕ್ಸಾಕ್ಟ್ಲಿ ಈವ್ನಿಂಗ್ ಸಿಸ್ಟರ್ಗೆ ಮಹಾಮಂಗಳಾರತಿ ಆಗ್ತದೆ, ಕಾಯಿ ಹೊಡಿತಾರೆ, ಮಂಗಳಾರತಿ ಮಾಡ್ತಾರೆ ಅಲ್ಲಿ. ಅಲ್ಲಿ ಚರ್ಚ್ ಏನೇ ಹೆಡ್ ಫಾದರ್ ಅಂತಾರೆ ಏನಂತಾರೆ ಅವರು, ಅವರು ಈ ನಮ್ಮ ನಮ್ಮ ನಮ್ಮ ಚಿನ್ನಾಮಸುಂದರ ಬ್ರಹ್ಮಚಾರಿಗೆ ಏನು ಡ್ರೆಸ್ ಕೊಡ್ತಾರೆ ಅದೇ ಡ್ರೆಸ್ ಅವ್ರು ಹಾಕೊಡ್ತಾರೆ, ಅವರು ಚಂದನಾಗಿ ಕೊಡ್ತಾರೆ. ಸೇಮ್ ಹಿಂಗ ತಗಳಪ್ಪ, ಎಂತ ಮೋಸ. ಒಬ್ಬ ಪೂಜೆ ಚಿನ್ನ ಅಂದ್ರೆ ಕೇಳಿದ್ರು, ಹೇ ಸ್ವಾಮಿ ನಮಗೆಲ್ಲ ಹಿಂಗ್ ಮಾಡ್ಬೇಕಾಗ್ಬಿಡ್ತಾರೆ, ಅವರು ಬಹಳ ನೋವಾಗ್ತದೆ, ಚಿನ್ನ ಅಂತಂದ್ರು ಖುಷಿ ಪಡಬೇಕು, ಅವ್ರನ್ನ ನೋವು ಮಾಡಬಾರ್ದು, ನೋವು ಮಾಡ್ಕೋಬಾರ್ದು. ಇದ್ರೊಳಗೆ ಏನ್ ಪೂಜೆ ಸ್ವಾಮಿ, ಅವರು ಇದನ್ನೆಲ್ಲ ಮಾಡಿ ಮೋಸ ಮಾಡ್ತಾರೆ ನಮ್ಮ ಜನ, ಅವ್ರಿಗೆ ಮೋಸ ಹೋಗ್ಬಿಡ್ತಾರೆ, ಅವರು ಇವರು ಎಲ್ಲ ಒಂದು ಅಂತ ತಿಳ್ಕೊಂಡ್ಬಿಡ್ತಾರೆ. ನೋಡಿ ನನಗಂತೂ ಭಾರಿ ಖುಷಿ ಆಗ್ತದೆ. ಏನ್ ಖುಷಿ ಗೊತ್ತಾ ಹೇಳಿ ಸ್ವಾಮಿ, ನೋಡು ನಮ್ಮನ್ನು ಬದಲಾಗಬೇಕು, ಬದಲು ಮಾಡಬೇಕು ಅಂತ ಬಂದ್ರು, ಅವ್ರೇನ್ ಮಾಡಿದ್ರು ಅವರೇ ಬದಲಾಗಬೇಕು, ಅದು ಖುಷಿ ಹೌದಲ್ಲ, ನಾವು ಏನೂ ಕಷ್ಟಪಡ್ತಾನೆ ಅವ್ರು ಬದಲಾಗ್ಬಿಟ್ರು, ಇದು ಖುಷಿ. ಯಾರಿಗೆ ನೀವು ಶ್ರೋತ್ರಿಯ ಬ್ರಹ್ಮನಿಷ್ಠ ಅಂತ ಕರಿತೀರಿ? ಜಸ್ಟ್ ಬಿಕಾಸ್ ದೇ ಯೂಸ್ ದಿ ಆತ್ಮ ಪರಮಾತ್ಮ ಜೀವಾತ್ಮ ಈ ಶಬ್ದ ಪ್ರಯೋಗ ಮಾಡ್ತಾರೆ, ಆದ್ರಿಂದ ಅವ್ರ ಅಧ್ಯಾತ್ಮ ಜೀವಿಗಳ ಸಹ ಬಿಡ್ತೀರ, ಅವ್ರ ಅಧ್ಯಾತ್ಮ ಗುರುಗಳನ್ನು ಬಿಡ್ತಾರೆ, ಅವರು ಮೆಡಿಟೇಷನ್ ಅಂತಾರೆ. ಎಷ್ಟು ತರ ತರ ಇದ್ದಾರೆ ಗೊತ್ತಾ? ಅಲ್ಲ ಆಲ್ಮೋಸ್ಟ್ ಹತ್ತು ಎಲ್ಲರಿಗೆ ದಾಟೆ ಬಂದಿರಿ, ಆದರೂ ದಾಟಿ ಬರದೆ ಹೋದ್ರೂ ಕೂಡ ಒಂದು ಎರಡು ವರ್ಷ ಅವರೆಲ್ಲ ಪರಿಚಯ ಮಾಡಿಕೊಡ್ತೀನಿ, ಅಡ್ರೆಸ್ ಆಯ್ತು. ಯಾರಿಗೆ ನೀವು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಅಂತ ಕರಿತೀರಿ? ಒಂದು ಕಡೆಗೆ ನಾ ಹೇಳಿದೆ ಡೆಫಿನೇಷನ್, ಅವರು ಕ್ರಮಬದ್ಧವಾದ ಈ ಉಪದೇಶವನ್ನ ಪಡೆದಿರಬೇಕು, ಅಧ್ಯಯನ ಮಾಡಿರಬೇಕು, ಅದರೊಳಗೆ ಮೆಥಡಾಲಜಿ ಇರಬೇಕು, ಸಂಪ್ರದಾಯ ಇರಬೇಕು. ಆದರೂ ಕೂಡ ಅದನ್ನು ಮೀರಿ ಇನ್ನೊಂದು ಮಾತಿದೆ, ಇಲ್ಲಿ ಎರಡು ಮಾತಿದೆ. ಅವರು ಕೊಟ್ಟ ಉಪದೇಶ ನಮ್ಮ ಒಳಗೆ ಇರುವ ಕುತರ್ಕವನ್ನ, ನಮ್ಮ ಒಳಗಿರುವ ವಿತರ್ಕವನ್ನ ಹೊಡೆದಾಕುವ, ಮರ್ದನ ಮಾಡುವಂತಹ ತರ್ಕವನ್ನು ಅವರು ಉಪಯೋಗ ಇರುತ್ತೆ. ಅಂದ್ರೆ ಈ ತರ್ಕಕ್ಕೆ ಭಾರಿ ಸ್ವತ್ತಿದೆ. ಮನುಷ್ಯನ ತಾರ್ಕಿಕ ಬುದ್ಧಿ ಇದು ಭಾರಿ ಸ್ವತ್ತಿನ ಬುದ್ಧಿ. ಹಾಗೆ ಬರೀ ಶಾಸ್ತ್ರ ಉಪದೇಶ ಬಂದಿದ್ರೆ ಸಾಧವು ಆ ಶಾಸ್ತ್ರ ಉಪದೇಶವನ್ನ ಶ್ರೋತೃವಿನ ತರ್ಕವನ್ನ ಖಂಡಿಸುವ ಹಂತದಲ್ಲಿ ಅದು ಇರಬೇಕು. ಪೂರಾ ತರ್ಕವೇ ಇರಬೇಕು ಅಂತ ಹೇಳೋದಿಲ್ಲ, ಶ್ರೋತೃವಿನ ಕುತರ್ಕವನ್ನ ಖಂಡಿಸುವ. ಇದಕ್ಕೆ ಮುಗಿದಿಲ್ಲ, ಮೂರನೇ ಕೊಂದಿದೆ. ಅದು ಏನಂದ್ರೆ ಸದ್ಗುರು ಕೊಡುವಂತಹ ಉಪದೇಶ ಸಾರ್ವತ್ರಿಕ ಅನುಭವದಲ್ಲಿ ಸಿದ್ಧವಾಗುವಂತಹದ್ದು. ಪೂರಾ ಏಟು ಸ ಜಿಜ್ಞಾಸ ಇದೆ, ಅದು ಸಾರ್ವತ್ರಿಕ ಅನುಭವದಲ್ಲಿಯೇ ಇದೆ. ಇದು ನನ್ನ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದೆ, ಇದು ಇಂಥ ಬಣ್ಣದ್ದಿದೆ, ಇದು ನನಗೆ ಮಾತ್ರ ಹೀಗಿದೆಯೋ ಅಥವಾ ಎಲ್ಲರಿಗೂ ಹೀಗಿದೆಯೋ, ಇದಕ್ಕೆ ಸಾರ್ವತ್ರಿಕ ಅನುಭವ. ಪವಾದಗಳು, ನಂಬಿಕೆಗಳು, ಬಿಲೀಫ್ಗಳು, ಕಥೆಗಳು, ಇವ ಹಾವುಗಳಿಗೂ ಸಿಲುಕಿಕೊಳ್ಳದಂತಹ ಸಾರ್ವತ್ರಿಕ ಅನುಭವಗಳು. ಅಂತಹ ಸತ್ವಿದ್ವಾನ್, ಅಂತಹ ಪಂಡಿತ, ಅಂತಹ ಸದ್ಗುರುವನ್ನ ನೀನು ಸಾಮೀಪ್ಯವನ್ನ ಬಯಸಿಕೊಂಡು ಹೋಗು. ಸದ್ವಿದ್ವಾನ್ ಉಪಸತ್ಯಸ, ಅಂತಹ ಗುರುಗಳ ಸಮೀಪ ಹೋಗಿ ನಂತರ ಏನ್ ಮಾಡಬೇಕು, ಏನ್ ಮಾಡ್ಬೇಕು ಅಂದ್ರೆ ನಾಳೆ ನೋಡೋಣ ಏನೋ ಮಾಡೋದು. ಈಗ ನಾವೆಲ್ಲರೂ ಕೂಡಿ ಅದನ್ನ ಹೇಳಬೇಕು. ಎರಡು ಶ್ಲೋಕ ಈಗ ಕವರ್ ಮಾಡಿದ್ದನ್ನ ನಾವು ಎಲ್ಲರೂ ಕೂಡಿ ಹೇಳಬೇಕು. ವೇದೋ ನಿತ್ಯಮಧೀಯ ಹೇಳಿ, ವೇದೋ ನಿತ್ಯಮಧೀಯತ ಸದುದಿತಂ ಕರ್ಮ ಸ್ವರುಷ್ಠೀಯತ ಏನೇಶಸ್ಯ ವಿಧೀಯತ ಅಪಚಿತೆ ಕಾಮೇ ಮತಿ ತ್ಯಜ್ಯತ ಪಾಪೌಖ ಪರಿಭೂಯತ ಭವ ಸುಖೇ ಸೋಷೋ ಸಂಧೀಯತ ಬ್ರಹ್ಮೈಕಾಕ್ಷರಮಸ್ಯತಾ ಶ್ರುತಿ